ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಹಣ್ಣಿನ ಬೆಳೆಗಳಲ್ಲಿ ಕೊಯ್ಲೋತ್ತರ ನಿರ್ವಹಣೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತಮಗೆ ಗೊತ್ತಿದ್ದಾಗೆ ಹಣ್ಣುಗಳಲ್ಲಿ ಅನೇಕ ವಿಧ ಇದೆ. ಒಂದು ಉಷ್ಣವಲಯದ ಹಣ್ಣುಗಳು, ಸಮಶೀತೋಷ್ಣವಲಯದ ಹಣ್ಣುಗಳು, ಶೀತವಲಯದ ಹಣ್ಣುಗಳು ಮತ್ತು ಶುಷ್ಕ ವಾತಾವರಣದಲ್ಲಿ ಬೆಳೆಯುವಂಥ ಹಣ್ಣುಗಳು. ಪ್ರಕೃತಿ ಮಾತೆ ಭಾರತದಲ್ಲಿ ಎಲ್ಲ ಹಣ್ಣುಗಳನ್ನು ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೊಯ್ಲೋತ್ತರ ನಿರ್ವಹಣೆ ಮಾಡಲೇಬೇಕಂತ ಅನಿವಾರ್ಯತೆ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಮನಸ್ಸಿನಲ್ಲಿ ಬರಬಹುದು. ಹೌದು, ಸಹಜ ನೋಡಿ, ಯಾಕೆಂದರೆ 30% ಹಣ್ಣುಗಳು ನೀವು ಕೊಯ್ಲು ಮಾಡಿದ ದಿನದಿಂದ ಹಿಡಿದು ಗ್ರಾಹಕನ ಬಾಯಿವರೆಗೆ ಹೋಗುವವರಿಗೆ 30% ಹಾಳಾಗ್ತದೆ. ಆರ್ಥಿಕವಾಗಿ ನಿಮಗೆ ಭಾಳಷ್ಟು ತೊಂದರೆ ಆಗ್ತದೆ. ಇನ್ನು ರಫ್ತು ನೋಡಿ, ನಾವು ಚೆನ್ನಾಗಿ ಅವನ್ನು ಕೊಯ್ಲೋತ್ತರ ನಿರ್ವಹಣೆ ಮಾಡಿ ಇಟ್ಟರೆ ವಿವಿಧ ರಾಷ್ಟ್ರಗಳಿಗೆ ರಫ್ತು ಮಾಡ್ಬೋದು. ತಾಜಾ ಹಣ್ಣು ಮತ್ತು ತರಕಾರಿಗಳು 3,500 ಕೋಟಿ ರೂಪಾಯಿ ಮೌಲ್ಯದಷ್ಟನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ. 4,500 ಕೋಟಿ ರೂಪಾಯಿಯಷ್ಟು ಸಂಸ್ಕರಿಸಿದ ಹಣ್ಣು ಮತ್ತು ತರಕಾರಿಗಳನ್ನು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ರೈತರಿಗೆ ಈ ದಿಸೆಯಲ್ಲಿ ಹೆಚ್ಚು ಆದಾಯ ಗಳಿಸಲಿಕ್ಕೆ ವಿಫುಲ ಅವಕಾಶಗಳಿದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಈಗ ಪೋಷಕಾಂಶಗಳ ಭದ್ರತೆ ನೋಡಿ, ಹಣ್ಣುಗಳು ಅನೇಕ ಪೋಷಕಾಂಶಗಳು ಮತ್ತು ಲವಣಗಳ ಆಗರ ಇದು. ಈಗ ನೋಡಿ, ಪಪ್ಪಾಯ ಇದು ಅತಿ ಹೆಚ್ಚು ವಿಟಮಿನ್ ಎ ಕಂಟೆಂಟನ್ನು ಹೊಂದಿರುವಂಥ ಹಣ್ಣು. 100 ಗ್ರಾಮ್ ಹಣ್ಣನ್ನು ನೀವು ತಿಂದರೆ ಸಾಮಾನ್ಯವಾಗಿ ನಿಮಗೆ 2,000 ಇಂಟರ್ನ್ಯಾಷನಲ್ ಯೂನಿಟ್ನಷ್ಟು ವಿಟಮಿನ್ ಎ ಸಿಗ್ತದೆ. ಅದು ಚಿಕ್ಕ ಮಕ್ಕಳಿಗೆ ಬಹಳ ಮುಖ್ಯ, ಯಾಕಂದರೆ ಇರುಳುಗಳನ್ನು ಜಾಸ್ತಿ ಆಗ್ತದೆ, ಕಣ್ಣಿನ ಸಮಸ್ಯೆಗಳು ಜಾಸ್ತಿ. ಅದನ್ನು ತಡೆಗಟ್ಟುವಲ್ಲಿ ಇದೊಂದು ಪೋಷಕಾಂಶದ ಭದ್ರತೆಯನ್ನು ನಮಗೆ ಒದಗಿಸಿಕೊಡ್ತದೆ. ಮತ್ತು ಸಂಸ್ಕರಣೆ ಮಾಡೋದ್ರಿಂದ ರೈತರಿಗೆ ಹೆಚ್ಚು ಆದಾಯ ಸಿಗ್ತದೆ. ಎಲ್ಲ ಫ್ರೆಶ್ ಅಂದರೆ ತಾಜಾ ಹಣ್ಣು ತರಕಾರಿ ಸಿಗುವಾಗ ನಾವ್ಯಾಕೆ ಸಂಸ್ಕರಣೆ ಮಾಡಬೇಕು ಅಂತ. ಆದರೆ ಮಾರ್ಕೆಟ್ ಗ್ಲಟ್ ಅಂತ ಹೇಳ್ತೀವಿ, ಅಂದರೆ ಈಗ ನೋಡಿ, ಬಾಳೆಹಣ್ಣು ಈಗೇನೋ ರೇಟ್ ಚೆನ್ನಾಗಿದೆ, ಸಡನ್ನಾಗಿ ಏನಾದರೂ ರೇಟ್ ಕಡಿಮೆ ಆಗಿಬಿಟ್ರೆ ಹಾಳಾಗಬಾರ್ದು. ಟೊಮ್ಯಾಟೊ ಒಂದು ಉದಾಹರಣೆ ಕೊಡಬೇಕಂತಂದರೆ ನಿಮಗೆ ಒಮ್ಮೆ 100 ರೂಪಾಯಿ ಹೋಗುತ್ತೆ, ಒಮ್ಮೆ 2 ರೂಪಾಯಿಗೆ ಬರುತ್ತೆ. ಅದೇ ತೆರನಾಗಿ ಪೈನಾಪಲ್, ಕೊರೋನಾ ಟೈಮಲ್ಲಿ ಪೈನಾಪಲ್ 2 ರೂಪಾಯಿ ಕೆಜಿನ ತೊಗೊಳ್ಳೋರು ಗತಿ ಇರಲಿಲ್ಲ, ಅದು 20-30 ರೂಪಾಯಿ ಕೆಜಿ ಮಾರಬೇಕಾಗ್ತದೆ. ಆದರೆ ರೈತರಿಗೆ ಅಷ್ಟು ಲಾಸ್ ಆಗಬಾರ್ದಲ್ಲ. ಅದನ್ನು ಸಂಸ್ಕರಣೆ ಮಾಡುವಂಥ ವಿಧಾನ ನಮ್ಮಲ್ಲಿದ್ದರೆ ಆಗ್ತದೆ. ಹಾಗಾಗಿ ಕೊಯ್ಲೋತ್ತರ ನಿರ್ವಹಣೆ ಬೇಕೇ. ಏಕೆ ಕೊಯ್ಲೋತ್ತರ ನಿರ್ವಹಣೆಯನ್ನು ಮಾಡಬಹುದು? ಒಂದು ಸರಿಯಾದ ಮಾಗುವಿಕೆ ಹಂತದಲ್ಲಿ ನಾವು ಕೊಯ್ಲು ಮಾಡಬೇಕು. ಅಂದರೆ ಮಾವು ಆದರೆ ಈಗ ಹೂ ಬಿಟ್ಟ ನಂತರ 3.5-4 ತಿಂಗಳು ಆಗ್ತದೆ. ದಾಳಿಂಬೆ ತಳಿಗಳ ಆಧಾರದ ಮೇಲೆ ಹೂ ಬಿಟ್ಟ ನಂತರ 130-140-150 ದಿನಗಳವರೆಗೆ ಹೋಗ್ತದೆ. ಮತ್ತು ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡೋದು, ನಾವು ಯಾವಾಗ ಬೇಕಂದ್ರೆ ಅವಾಗ ಕೊಯ್ಲು ಮಾಡಬಾರ್ದು. ಹೆಚ್ಚು ಬಿಸಿಲಿರುವಾಗ, ಮಳೆ ಇರುವಾಗ, ಬಹಳ ಶೀತ ಇರುವಾಗ ಕೊಯ್ಲು ಮಾಡಿದ್ರೆ ಆ ಹಣ್ಣಿನ ಗುಣಧರ್ಮದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ. ಮತ್ತಿನ್ನು ವರ್ಗೀಕರಣ, ವಿಂಗಡಣೆ ನೋಡಿ, ಈಗ ಒಂದು ಈಗ ಅಂಜೂರ ತಗೊಳ್ಳಿ ಅಥವಾ ಮಾವು ತಗೊಳ್ಳಿ ಅಥವಾ ಬಾಳೆ ತಗೊಳ್ಳಿ, ಯಾವುದಾದ್ರೂ ರೋಗ ಬಂದಿತ್ತು, ಕೀಟ ಬಂದಿತ್ತು, ಅಂಥವನ್ನೆಲ್ಲವೂ ಕೂಡಿಸಿಬಿಟ್ಟು ಮಾರಾಟ ಮಾಡಿದರೆ ಬೆಲೆ ಕಡಿಮೆ ಆಗ್ತದೆ. ಅದನ್ನೇ ನೀವು ಕಲರ್ ಇರುವಂಥದ್ದು, ತೂಕ ಇರುವಂಥದ್ದು ಸಪ್ರೇಟ್ ಮಾಡಿ ಮಾರಾಟ ಮಾಡಿದರೆ ನಮಗೆ ಬೆಲೆ ಜಾಸ್ತಿ ಸಿಗ್ತದೆ. ಮತ್ತು ಸರಿಯಾದ ಪ್ಯಾಕಿಂಗ್, ಪ್ಯಾಕಿಂಗ್ ಅಂದ ತಕ್ಷಣ ಈಗ ಲಿಂಬೆ ಅಥವಾ ಕಿತ್ತಳೆ, ಮಾವು, ದ್ರಾಕ್ಷಿ, ದಾಳಿಂಬೆ ಯಾವ ಥರನ ನಾವು ಪ್ಯಾಕಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆಯೂ ಧಾರಣೆ ನಿರ್ಧಾರ ಆಗ್ತದೆ. ಮತ್ತಿನ್ನು ಸಂಗ್ರಹಣೆ, ಹೇಗೆ ಸಂಗ್ರಹಣೆ ಮಾಡಬೇಕು? ಸಂಗ್ರಹಣೆ ಬಹಳ ಮುಖ್ಯವಾದಂಥ, ಯಾಕಂದರೆ ಯಾವ ಪ್ರದೇಶದಲ್ಲಿ ಹಣ್ಣು ಬೆಳೆಯೋದಿಲ್ವೋ ಆ ಪ್ರದೇಶದಲ್ಲಿ ನೀವು ಹಣ್ಣು ಕೊಡಬೇಕಂದ್ರೆ ಸಂಗ್ರಹಣೆ ಸರಿಯಾಗಿ ಮಾಡಲೇಬೇಕು. ನೋಡಿ, ಆ್ಯಪಲ್ ಕರ್ನಾಟಕ ರಾಜ್ಯದಲ್ಲಿ ಆ್ಯಪಲ್ ನಾವು ಬೆಳೆಯಲ್ಲ. ಅಂದರೆ ಇತ್ತೀಚೆಗೆ ಕೆಲ ರೈತರು ಟ್ರಾಪಿಕಲ್ ಆ್ಯಪಲ್ ಅಂದರೆ ಉಷ್ಣವಲಯಕ್ಕೆ ಸೂಕ್ತವಾದಂಥ ತಳಿಗಳು ಬಂದಿದ್ದಾವೆ, ಪ್ರಯತ್ನ ನಡೀತಾ ಇದೆ, ಬಹಳ ಸಂತೋಷದಾಯಕ. ಆದರೆ ನಿಮಗೆ ಒರಿಜಿನಲ್ ಅಂದರೆ ಮೂಲತಃ ಕಾಶ್ಮೀರದಲ್ಲಿ ಬೆಳೆದಂಥ ಸೇಬು ಸಿಗಬೇಕಂದ್ರೆ ಅಲ್ಲಿಂದನೇ ಅದು ಸಾಗಾಣಿಕೆ ಆಗಿ ಸರಿಯಾಗಿ ನಿರ್ವಹಣೆಯಾಗಿ ಸರಿಯಾಗಿ ಬಂದು ಇಲ್ಲಿ ತಲುಪಿದಾಗ ಮಾತ್ರ ನಮಗೆ ಉತ್ತಮ ಗುಣಮಟ್ಟದ ಸೇಬನ್ನು ತಿನ್ನಲಿಕ್ಕೆ ಸಾಧ್ಯತೆ ಇದೆ. ಹಣ್ಣಿನ ಬೆಳೆಗಳಲ್ಲಿ ಆಗುತ್ತಿರುವಂಥ ಕೊಯ್ಲೋತ್ತರ ನಷ್ಟವನ್ನು ನೀವು ತಡೆಗಟ್ಟಬೇಕಂದರೆ ಸಮರ್ಪಕವಾದಂಥ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾದರೆ ನಿಮಗೆ ಆಗುವಂಥ ಕೊಯ್ಲೋತ್ತರ ಹಾನಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಹೆಚ್ಚು ಮಾಹಿತಿ ತಮಗೇನಾದರೂ ಬೇಕಾದಲ್ಲಿ 9535-25-0742. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242. ಇನ್ನು ಮುಂದೆ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುದರ್ಶನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುದರ್ಶನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ದಿನ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಾವು ಈ ದಿನ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಜೀವ ವೈವಿಧ್ಯತೆ ಅಂದರೆ ಏನು ಸರ್? ಈಗ ಸಾಮಾನ್ಯವಾಗಿ ಜೀವ ವೈವಿಧ್ಯತೆ, ಜೀವ ಮತ್ತು ವೈವಿಧ್ಯತೆ ಈ ಎರಡು ಪದಗಳು ಇರ್ತವೆ ಇದರಲ್ಲಿ. ಜೀವ ಅಂದರೆ ನಡೆದಾಡ್ತಕ್ಕಂಥ, ಓಡಾಡ್ತಕ್ಕಂಥ, ಆಹಾರ ಸೇವನೆ ಮಾಡ್ತಕ್ಕಂಥ, ಈ ಭೂಮಿ ಇರ್ತಕ್ಕಂಥ ಎಲ್ಲ ಜೀವಿಗಳು. ವೈವಿಧ್ಯತೆ ಅಂದ್ಬಿಟ್ಟು ಇನ್ನೊಂದು ಪದ ಇದೆ. ವೈವಿಧ್ಯತೆ ಅಂದರೆ ವಿವಿಧತೆ ಅಂದರೆ ಪ್ರಾಣಿಗಳಲ್ಲಿ ವಿವಿಧತೆ ಇರ್ಬೋದು, ಪಕ್ಷಿಗಳಲ್ಲಿ ವಿವಿಧತೆ ಇರ್ತಕ್ಕಂಥದ್ದು, ಸೂಕ್ಷ್ಮ ಜೀವಿಗಳಲ್ಲಿ ವೈವಿಧ್ಯ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ನಾವು ಈ ಪದ ಹೇಳೋದಾದರೆ ಈ ಭೂಮಂಡಲದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಜೀವ ಸಂಕುಲಗಳಲ್ಲಿ ಕಂಡು ಬರ್ತಕ್ಕಂಥ ವಿವಿಧತೆನೇ ಜೀವ ವೈವಿಧ್ಯತೆ ಅಂತ ಹೇಳ್ತಾರೆ. ಇದನ್ನು ಕೆಲವೊಂದು ವಿಜ್ಞಾನಿಗಳು ಕೆಲವೊಂದು ಅವರವರ ವ್ಯಾಖ್ಯಾನ ಪ್ರಕಾರ ಹೇಳ್ತಾರೆ. ಜೀವ ವೈವಿಧ್ಯತೆ ಅಂದ್ಬಿಟ್ರೆ ಎಲ್ಲ ಜೀವಿಗಳ ಸಮೂಹ ಅಂತ ಹೇಳ್ತಾರೆ, ಎಲ್ಲ ಜೀವಿಗಳು ಕಂಡುಬರ್ತವೆ ವಿವಿಧತೆ ಅಂತ ಹೇಳ್ತಾರೆ. ಆಯಾ ವಿಜ್ಞಾನಿಗಳ ಪ್ರಕಾರ ಇದು ಬೇರೆ ಬೇರೆ ವ್ಯಾಖ್ಯಾನ ಕೊಡ್ತಾ ಬರುತ್ತೆ ಸರ್. ಇದು ಇದರಲ್ಲಿ ನಾವು ಎಷ್ಟು ಸ್ವರೂಪಗಳನ್ನ ಕಾಣ್ಬೋದು ಅಂತೀರಾ ಸರ್? ಈಗ ಜೀವ ವೈವಿಧ್ಯತೆ ಅಂದರೆ ಈ ಜೀವ ವೈವಿಧ್ಯದಲ್ಲಿ ನಾಲ್ಕು ಸ್ವರೂಪಗಳು ಅಂತ ಇರ್ತವೆ. ಇದು ಮೊದಲನೇದಾಗಿ ಇದು ವಿಜ್ಞಾನಿಗಳಿಗೆ ಇದು ಸಂಶೋಧನೆ ವಿಷಯ ಆಗಿರುತ್ತೆ ಜೀವ ವೈವಿಧ್ಯತೆ. ಜನಸಾಮಾನ್ಯರಿಗೆ ಇದು ಜೀವನ ಸೌಲಭ್ಯ ಕೊಡುತ್ತ ಅಕ್ಷಯ ಪಾತ್ರೆ ಆಗಿರುತ್ತೆ. ಈ ಕಲಾವಿದರಿಗೆ ಇದು ಆರಾಧನೆಯ ತಾಣ ಆಗಿರುತ್ತದೆ. ಬುದ್ಧಿಜೀವಿಗಳಿಗೆ ಇದು ಒಂದು ಪ್ರಕೃತಿಯ ಲೀಲೆ ಅಂತ ಹೇಳ್ತಾರೆ. ಹಾಗಾಗಿ ಈ ಜೀವ ವೈವಿಧ್ಯತೆ ಎಲ್ಲರ ದೃಷ್ಟಿಯಿಂದ ಸಂರಕ್ಷಣೆ ಆಗಬೇಕು. ಸಂರಕ್ಷಣೆ ಆದರೂ ಮಾತ್ರ ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ರಕ್ಷಣೆ ಸಿಗುತ್ತೆ. ಇಲ್ಲ ಇದ್ದರೆ ಈ ನಾಲ್ಕು ಸ್ವರೂಪಗಳಿಗೂ ಬೆಲೆ ಸಿಗದಂತೆ ಆಗುತ್ತೆ ಸರ್. ಇದರಲ್ಲಿ ಈ ಜೀವ ವೈವಿಧ್ಯತೆಯಲ್ಲಿ ನಾಲ್ಕು ಸ್ವರೂಪಗಳು ಹೇಳಿದರೆ ಸರ್, ಹಾಗಿದ್ರೆ ಈ ಜೀವ ವೈವಿಧ್ಯತೆ ಯಾಕೆ ಬೇಕಂತ ಹೇಳ್ತಾರೆ? ಈಗ ನಿಮ್ಗೆ ಗಮನಿಸಿರ್ಬೋದು, ನಾಲ್ಕು ಸ್ವರೂಪದ ಪ್ರಕಾರ ನಾವು ಇದು ಮಾಡ್ಕೊಂಡ್ರೆ ಈಗ ಹೊಸ ಹೊಸ ತಳಿಗಳ ಆವಿಷ್ಕಾರ ಏನು ನಡೀತಾ ಇದೆ ನಮ್ಮ ಕೃಷಿನಲ್ಲಿ ಅಂದರೆ ಪ್ರತಿಯೊಂದು ತಳಿಗೂ ಅವುದೇ ಆದಂಥ ಮೂಲ ಇರುತ್ತೆ. ಆ ಮೂಲ ಇರತಕ್ಕಂಥ ನಮ್ಮ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಕಾಡು ಜಾತಿನಲ್ಲಿರ್ತಕ್ಕಂಥ ಪ್ರಭೇದಗಳು. ಅಲ್ಲಿಂದ ನಾವು ಈ ವಂಶವಾಯು ತಂದುಬಿಟ್ಟು ರೀಸ ಸಂಶೋಧನೆ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಇರತಕ್ಕಂಥ ತಳಿಗಳನ್ನ ಬಿಡುಗಡೆ ಮಾಡೋಕ್ಕೆ ನಮ್ಮ ಜೀವ ವೈವಿಧ್ಯತೆ ಬೇಕು. ಈ ವಂಶವಾಹಿನಿ ತರ್ಬೇಕಾದ್ರೆ ನಮ್ಮ ಪ್ರಕೃತಿನಲ್ಲಿ ಅರಣ್ಯಗಳೇ ಇಲ್ಲ, ಆ ವಂಶವಾಹಿನಿಗಳೇ ಇಲ್ಲ, ಆ ಪ್ರಭೇದಗಳನ್ನೇ ನಾವು ಕಳ್ಕೊಂಡ್ವಿ ಅಂದರೆ ಉತ್ತಮವಂಥ ರೈತರಿಗೆ ನಾವು ತಳಿಗಳನ್ನ ಆವಿಷ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ವಿಜ್ಞಾನಿಗಳಿಗೆ ಸಂಶೋಧನೆ ವಿಷಯ. ನಂತರ ಕಲಾವಿದರಿಗೆ ಪ್ರಕೃತಿ ಆರಾಧನೆಯ ತಾಣ. ಕೆಲವರು ಕಲಾವಿದರಿರ್ತಾರೆ, ಆ ಬಳ್ಳಿ ಆಗಿತ್ತು, ಆ ನದಿ ಇತ್ತು, ಆ ಸರೋವರ ಆಗಿ ಇತ್ತು ಅಂದ್ಬಿಟ್ಟು ಅವ್ರ ಕಲ್ಪನೆಗೆ ಆ ಸರೋವರಗಳು, ಬಳ್ಳಿಗಳು, ಅರಣ್ಯಗಳು ಇದ್ರೆ ಮಾತ್ರ ತಾನೇ ಅವರ ಕಲ್ಪನೆ ಸಾಧ್ಯ. ಮೂರನೇದಾಗಿ ಇದು ಜನಸಾಮಾನ್ಯರಿಗೆ ಜೀವನ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅಕ್ಷಯ ಪಾತ್ರೆ ಅಂತ ಹೇಳಿದೆ. ನಿಮಗೆ ಗೊತ್ತಿರ್ಬೋದು ಅಕ್ಷಯ ಪಾತ್ರೆ ಅಂದರೆ ಕೇಳಿದಿನೆಲ್ಲ ಕೊಡ್ತಕ್ಕಂಥದ್ದು, ಬರಿದಾಗದಿರ್ತಕ್ಕಂಥದ್ದೇ ಅಕ್ಷಯ ಪಾತ್ರೆ ಅಂತ. ನಾವೆಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ಅಂದ ತಕ್ಷಣವೇ ಈ ಪ್ರಕೃತಿನಲ್ಲಿ ಎಲ್ಲ ಗಿಡ ಮರ ಬಳ್ಳಿಗಳು ಈ ಕೇಳಿದಿನ ಎಲ್ಲವನ್ನೂ ಕೊಡ್ತವೆ, ಇಂಥದ್ದು ಇಲ್ಲ ಅಂತ ಅನ್ನಲ್ಲ. ನಂತರ ಅದು ಖಾಲಿನೂ ಆಗಲ್ಲ. ಈ ಮನುಷ್ಯ ಏನು ಮಾಡ್ತಿದ್ದಾನೆ ಅಂದರೆ ಇತ್ತೀಚಿನದಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಅರಣ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ, ಈಗ ಬೆಳೆ ಬೆಳೀತಾ ಹೋಗ್ತಾ ಇದ್ದಾನೆ. ಹಾಗಾಗಿ ನಾವು ಪ್ರಕೃತಿ ಒಂದಿನ ಇರಬೇಕು ವಿನಃ ನಾನೊಬ್ಬನೇ ಈ ಜಗತ್ತಿನಲ್ಲಿರ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಸರ್. ಪ್ರಕೃತಿಯಿಂದ ಇಷ್ಟೊಂದೆಲ್ಲ ಸಿಗ್ತೈತೆ ಅಂದರೆ ಅದು ನಮ್ಮ ಕಾಪಾಡೋದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತೀರ? ಖಂಡಿತ ಸರ್, ಖಂಡಿತ ನಮ್ಮೆಲ್ಲರ ಹೊಣೆ ಆಗ್ಬೇಕದು ಅಂತ. ಜನಸಾಮಾನ್ಯರಿಗೆಲ್ಲ ಸ್ವಲ್ಪ ಸಿಗ್ತಕ್ಕಂಥ ಪ್ರಕೃತಿಯೊಂದಿಗೆ ನಾವಿರ್ಬೇಕು, ನಾನೊಬ್ಬನೇ ಇರ್ತೀನಿ ಅಂದರೆ ಅದು ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಈಗ ಇಷ್ಟೊಂದೆಲ್ಲ ಹೇಳಿದ್ರೆ ಹಾಗಿದ್ರೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಈ ಜೀವ ವೈವಿಧ್ಯತೆ ಪಾತ್ರ ಏನಂತ ಹೇಳ್ತೀರ? ಸರ್, ಈ ಕೃಷಿ ಸಂಬಂಧಪಟ್ಟಂತೆ ಈ ಜೀವಿಗಳ ಪಾತ್ರ ಏನು ಅಂದರೆ ಜಗತ್ತಿನಾದ್ಯಂತ ಸರಿಸುಮಾರು 300,000 ಜೀವಿಗಳು ಕೃಷಿನಲ್ಲಿ ರೈತನಿಗೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹಾಯ ಮಾಡ್ತವೆ. ಇದರಲ್ಲಿ ಜೇನಿನ ಪ್ರಭೇದ 25,000-30,000 ಪ್ರಭೇದಗಳು, ಜೇನು ಪ್ರಭೇದಗಳು ಒಂದೇ ಇದಾವೆ. ಅದ್ರ ಜೊತೆಯಲ್ಲಿ ಜೀರುಂಡೆಗಳು, ಬಾವಲಿಗಳು, ಹಕ್ಕಿಗಳು, ಸಸ್ತನಿಗಳು ಇವು ಪ್ರತಿದಿನ ರೈತನಿಗೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಾಯ ಮಾಡ್ತವೆ. ಈ ಎಲ್ಲ ಜೀವಿಗಳು ಇರಲಿಲ್ಲ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಆಗ್ತಿರಲಿಲ್ಲ. ಪರಾಗಸ್ಪರ್ಶ ಕ್ರಿಯೆ ಆಗಲಿಲ್ಲ ಅಂದರೆ ನೀರಲ್ಲಿ ಒಂದು 30-40% ನಮ್ಮ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾಯಿತ್ತು. ಇವತ್ತೇನಾಗಿದೆ ಅಂದರೆ ಈ ಜೀವಿಗಳು ಎಲ್ಲವೂ ನಾವು ಸಹಾಯ ಮಾಡೋಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ಅವು ನೆಮ್ಮದಿಯಾಗಿರೋಕ್ಕೆ ನಮಗೆ ಇವತ್ತು ಗಿಡಗಳಿಲ್ಲ, ಬಳ್ಳಿಗಳಿಲ್ಲ, ಅರಣ್ಯಗಳಿಲ್ಲ. ಈಗ ಸಾಮಾನ್ಯವಾಗಿ ನೀವು ಗಮನಿಸಿರುವ ಹಾಗೆ ಬೆಳಗಿಂದ ಸಂಜೆ ತನಕ ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ, ರೈತರು ಬಾಂಧವರಾಗಲಿ ನಾವಾಗಲಿ ಎಲ್ಲ ಕೆಲಸ ಮಾಡ್ತೀವಿ. ಸಂಜೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಆವಾಸನ ಅಂದರೆ ನಮ್ಮ ಮನೆ ಮನೆಗೆ ಹೋಗ್ತೀವಿ. ಅದೇ ರೀತಿ ಬೆಳಗಿಂದ ಸಂಜೆ ತನಕ ಈ ಜೀವಿಗಳು ರೈತರಿಗೆ ಪರಾಗಸ್ಪರ್ಶ ಕ್ರಿಯೆ ಆಗಿರ್ಬೋದು, ಇನ್ನೊಂದು ಫಲವತ್ತತೆ ಆಗಿರ್ಬೋದು, ಇನ್ನೊಂದು ಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡಿ ಸಂಜೆ ಅವರು ನೆಮ್ಮದಿಯಾಗಿ ಹೋಗೋಕ್ಕೆ ಗೂಡುಗಳಾದಂತಹ ಬಳ್ಳಿನಲ್ಲಿ ಮರದಲ್ಲಿ ಗೂಡು ಕಟ್ಕೊಂತಿರ್ತವೆ. ಅಲ್ಲಿಗೆ ನಾವು ನೆಲ್ಲ ಹಾಳು ಮಾಡೋದ್ರಿಂದ ನಮಗೆ ಸಹಾಯಕ್ಕೆ ಹೋಗಬೇಕು, ಅವನು ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಇದರ ಅರ್ಥ ಏನಂದರೆ ಈ ಮನುಷ್ಯ ತುಂಬ ಸ್ವಾರ್ಥಿ, ಸಹಾಯ ಪಡ್ಕೊಳ್ತಾನೆ ವಿನಃ ಆ ಎಲ್ಲ ಜೀವಿಗಳಿಗೂ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಗಮನಿಸಿರ್ಬೋದು, ಅಲ್ಲಿ ಆನೆ ಬಂತು, ಇಲ್ಲಿ ಚಿರತೆ ಬಂತು, ಇಲ್ಲಿ ಕರಡಿ ಬಂತು ಅಂದರೆ ನಾವೇನು ಮಾಡಿದ್ದೀವಿ ಅಂದರೆ ಅವುಗಳ ಆವಾಸನಕ್ಕೆ ಲಗ್ಗೆ ಇಟ್ಟಿದ್ದೀವಿ. ನಾವು ಅವುಗಳ ಆವಾಸನಕ್ಕೆ ಲಗ್ಗೆ ಇಟ್ಬಿಟ್ಟು ನಾವನ್ನೊಬ್ಬನೇ ಚೆನ್ನಾಗಿರಬೇಕು ಅಂದ್ಬಿಟ್ಟು ಹೋದಾಗ ಅವೇನು ಮಾಡ್ತವೆ, ತನ್ನ ಆವಾಸನ ಬಿಟ್ಬಿಟ್ಟು ಎಲ್ಲಿನ ಆಹಾರ ಸಿಗುತ್ತೋ ಅಲ್ಲಿ ಬರ್ತದವೆ. ಹಾಗಾಗಿ ಜೀವಿಗಳ ಪಾತ್ರ ತುಂಬ ಮುಖ್ಯ. ಇವತ್ತು ನೀವು ಜೇನಿನ ಸಂತತಿ, ಇವತ್ತು ಪ್ರಪಂಚದಂತ ಏನಾಗಿದೆ ಅಂದರೆ 30% ಜೇನಿನ ಸಂತತಿ ಹಾಳಾಗಿದೆ, ಉಳಿದಿರ್ತಕ್ಕಂಥದ್ದು ಇನ್ನು 70%. ಇದೇನಂದರೆ ಉಲ್ಟಾ ಆಗಿ 70% ಏನಾದರೂ ನಮ್ಮ ಜೇನಿನ ಸಂತತಿ ಆಯಿತು ಅಂದರೆ ನಮ್ಮ ಈ ಭೂಮಿ ಮೇಲೆ ಮನುಷ್ಯ ಎಲ್ಲಿದಂತ ಹುಡುಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಬದುಕೋಣ, ಅವನು ಬದುಕಲಿಕ್ಕೆ ಬಿಡೋಣ, ಪರಿಸರದಲ್ಲಿ ನಾವು ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಈಗ ನಾವು ನೀವು ಹೇಳ್ದಂಗೆ ಪ್ರಕೃತಿ ಇದನ್ನೆಲ್ಲ ನಾವು ಇತ್ತೀಚೆಗೆ ನಾಶ ಮಾಡ್ತಿರೋದು ಈ ನಗರೀಕರಣ ಆಗಿರ್ಬೋದು, ಈ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು, ಇವೆಲ್ಲ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ತೀರಾ ಸರ್? ಖಂಡಿತ. ಇವತ್ತು ಏನಾಗಿದೆ ಅಂದರೆ ಈ ಪರಿಸರ ಅಥವಾ ಜೀವವೈವಿಧ್ಯತೆ ನಾಶವಾಗಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಕಾಡುಗಳನ್ನೆಲ್ಲ ನಾವು ಹಾಳು ಮಾಡ್ತಾ ಇದ್ದೀವಿ, ಒಂದು ಒತ್ತುವರಿ ಮಾಡ್ತಾ ಇದ್ದೀವಿ, ಅರಣ್ಯ ಪ್ರದೇಶನ ಒತ್ತುವರಿ ಮಾಡಿಬಿಟ್ಟು ಅಲ್ಲಿ ನಮ್ಮ ಸಾಗುವಳಿ ಮಾಡ್ತೇವೆ ಒಂದು. ಎರಡನೇದು ಅಂದರೆ ನೀವು ಗಮನಿಸ್ಬೋದು ಪ್ರತಿಯೊಂದು ಪಟ್ಟಣವೂ ಇವತ್ತು ಎಕ್ಸ್ಟೆಂಡ್ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಕೃಷಿ ಜಮೀನೆಲ್ಲ ಹಾಳು ಮಾಡಿಬಿಟ್ಟು ಅಲ್ಲಿ ನಾವು ಸೈಟ್ಗಳು ಮಾಡಿಬಿಟ್ಟು ಎಲ್ಲ ಕಾಂಕ್ರೀಟ್ ಕಾಡು ಮಾಡ್ತಿದ್ದೀವಿ ಎರಡನೇದು. ಮೂರನೇದು ಏನು ಮಾಡ್ತಾ ಇದ್ದೀವಿ ಅಂದರೆ ಕಾಡಿಗೆ ಬೆಂಕಿ ಹಾಕ್ತಾ ಇದ್ದೀವಿ. ನೀವು ಬೇಸಿಗೆ ಕಾಲದಲ್ಲಿ ಬಂದ ತಕ್ಷಣ ಅರಣ್ಯ ಇಲಾಖೆಯವರು ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ತಾರೆ ಕಾಡಿಗೆ ಬೆಂಕಿ ಹಾಕಬೇಡಿ, ಕಾಡು ನಾಶ ಮಾಡಬೇಡಿ ಅಂತ ಕಾಡಿಗೆ ಬೆಂಕಿ ಹಾಕ್ತಾ ಇದ್ದೀವಿ. ಜೊತೆಯಲ್ಲಿ ನೀವು ನೋಡಿರ್ಬೋದು ಎಲ್ಲಿ ನೋಡಿದ್ರಲ್ಲೂ ಪ್ಲಾಸ್ಟಿಕ್ ಮಯ. ನಾವು ಹೇಗಿದೆ ಅಂದರೆ ಪ್ಲಾಸ್ಟಿಕ್ ಇಲ್ಲದೆ ನಮ್ಮ ಜೀವನನೇ ಇಲ್ಲ ಅನ್ನೋವಷ್ಟು ನಾವು ಪ್ಲಾಸ್ಟಿಕ್ನ ತಂದುಬಿಟ್ಟು ಅವನ್ನ ಪುನಃ ಭೂಮಿ ಸೇರಿಸ್ತೀವಿ. ಭೂಮಿ ಸೇರಿಸಿದಾಗ ಏನಾಗುತ್ತೆ ನಿಮ್ಗೆ ಗಮನಿಸ್ಬೋದು, ಅದು ಸಾವಿರಾರು ವರ್ಷಗಳ ವಿಭಜನೆಗೆ ಒಳಪಡದೆ ಹಾಗೇ ಇರುತ್ತೆ. ಇದರಿಂದ ಅಂತರ್ಜಲ ಕುಸಿತ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ನೆಲ್ಲ ಸಂಗ್ರಹಿಸಿ ಮಾಡಿಬಿಟ್ಟು ಸುಡ್ತಾರೆ. ಅಲ್ಲಿ ಬಂದತಕ್ಕಂತಹ ವಿಷಪೂರಿತವಾದ ಕೆಮಿಕಲ್ಸ್ಗಳು ನಮಗೆ ಮಾರಕವಾದ ರೋಗಗಳು ತರ್ತಾ ಇದ್ದಾವೆ. ಜೊತೆಯಲ್ಲಿ ಈ ಕೆಲವರು ಫಾರೆಸ್ಟಲ್ಲಿ ಆಮೇಲೆ ಎಲ್ಲೆಲ್ಲೆಲ್ಲೆಲ್ಲಿ ಎಸಿತಾರೆ, ಅದನ್ನು ಕಾಡು ಪ್ರಾಣಿಗಳಾಗಿರ್ಬೋದು ನಮ್ಮ ಜಾನುವಾರುಗಳು ಅವನ್ನ ತಿಂದ್ಬಿಟ್ಟು ಏನಾಗ್ತಿದೆ ಅಂದರೆ ಅವಕ್ಕೆ ಮಾರಕವಾದ ರೋಗಗಳು ಬರ್ತಾ ಇದ್ದಾವೆ. ಇವನ್ನೇ ಸರಿಪಡಿಸೋಕೆ ಆಲ್ಮೋಸ್ಟ್ ವಿಜ್ಞಾನಿಗಳಿಗೂ ಚಿಂತೆ ಆಗಿದೆ. ಇವು ಜೀವವೈವಿಧ್ಯತೆ ಅವನತಿಗೆ ಕಾರಣಗಳು. ಜೊತೆಯಲ್ಲಿ ಈ ವನ್ಯಜೀವಿಗಳನ್ನೆಲ್ಲ ನಾವು ನಾಶ ಮಾಡ್ತಾ ಇದ್ದೀವಿ. ಅವುಗಳಿಂದ ಕೊಂಬುಗಳಾಗಿರ್ಬೋದು, ಉಗುರಾಗಿರ್ಬೋದು, ಕೂದಲಾಗಿರ್ಬೋದು, ದಂತ ಆಗಿರ್ಬೋದು, ಆಮೇಲೆ ಕೆಲವರು ವಿಷಪೂರಿತ ಕೆಲವು ಹಾವುಗಳಿರ್ತವೆ, ವಿಷ ತೆಗೆದುಬಿಟ್ಟು ಅದನ್ನು ಬೇರೆ ದೇಶಕ್ಕೆ ಕಳಿಸ್ತಕ್ಕಂಥ ಆಗ್ಬೋದು. ಇವನ್ನೆಲ್ಲ ನಾವು ಮಾಡೋದೇನೆಂದರೆ ನಮ್ಮ ಜೀವವೈವಿಧ್ಯತೆ ನಾಶ ಆಗ್ತಾಯಿದೆ. ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ಕೆಲವೊಂದು ನಮಗೆ ಪ್ರದೇಶಕ್ಕೆ ಹೊಂದಿಕೊಳ್ಳದಿರ್ತಕ್ಕಂಥ ಬೇರೆ ಪ್ರಭೇದಗಳನ್ನ ನಾವು ಪರಿಚಯ ಮಾಡ್ತೀವಿ. ಈಗ ನಿಮಗೆ ಗಮನಿಸಿರ್ಬೋದು ಎಲ್ಲರೂ ಎಲ್ಲಿ ನೋಡಿದ್ರಲ್ಲೂ ಪಾರ್ಥೇನಿಯಮ್ ಅಂತ ಹೇಳ್ತೀವಲ್ಲ, ಆ ಪಾರ್ಥೇನಿಯಮ್ಮು ಇದು ನಮ್ಮ ದೇಶದ ಇದು ಸಸ್ಯ ಪ್ರಭೇದ ಅಲ್ಲ, ಇದು ಕಳೆ ಮುಖಾಂತರ ಬಂದದ್ದು. ಇವತ್ತು ನಾವು ನಮ್ಮ ನೇಟಿವ್ ಸ್ಪೀಸ್ ಅಂದರೆ ನಮ್ಮ ಪಾರಂಪರಿಕ ತಳಿನ ನಾಶ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಲಂಟಾನಾ ಕ್ಯಾಮರಾ ಅಂತ ಬಿಡ್ತದೆ, ಚದುರಂಗದ ಗಿಡ ಅಂತ ಇದೆ, ಚದುರಂಗನೂ ನಮ್ಮ ದೇಶದ ಗಿಡ ಅಲ್ಲ, ಇದಕ್ಕೆ ಕಳೆ. ಆಮೇಲೆ ಇನ್ನೊಂದು ಇಪಟೋರಿಯಂ ಅಂದ್ಬಿಟ್ಟು ನೀವು ಎಲ್ಲೆಲ್ಲಿ ಈ ಕೆರೆಗಳಾಗಿರ್ಬೋದು ಆಮೇಲೆ ಕಾಲುವೆಗಳಾಗಿರೋದು ಆ ಪ್ರದೇಶನೆಲ್ಲ ಆವರಿಸ್ಕೊಂಬಿಟ್ಟು ಅಲ್ಲಿರ್ತಕ್ಕಂಥ ಜಲಚರಕ್ಕೆ ನಾವು ತೊಂದರೆ ಕೊಡ್ತಾ ಇದ್ವಿ. ಇವತ್ತು ಏನಾಗಿದೆ ಅಂದರೆ ಆ ನೀರುಗಳು, ಆ ಕೆರೆಗಳು, ಆ ಕಾಲುವೆಗಳು ಇವತ್ತು ಸತ್ತ ಸಮುದ್ರಗಳು, ಸತ್ತ ಕಾಲುವೆಗಳು, ಅಂದರೆ ಆ ಜಲಚರಗಳನ್ನೆಲ್ಲ ಹಾಳು ಮಾಡೋದ್ರಿಂದ ನಾವು ತೊಂದರೆ ಮಾಡ್ತೇವೆ. ಇವೆಲ್ಲ ಜೀವ ವೈವಿಧ್ಯತೆ ಅವನತಿಗೆ ಕಾರಣಗಳು. ನೀವು ಹೇಳ್ದಂಗೆ ಈ ಪ್ಲಾಸ್ಟಿಕ್ನ ಸರ್ಕಾರಗಳು ಎಷ್ಟೇ ನಿಷೇಧ ಮಾಡಿದ್ರು ಮೊದಲಿಗೆ ನಮ್ಮಲ್ಲೇ ಅರಿವು ಮೂಡಬೇಕು, ಈ ಕಾಂಕ್ರೀಟ್ಕರಣ ಇವೆಲ್ಲದನ್ನು ಒಂದು ಅವನತಿಗೆ ಕಾರಣ ಆಗ್ತೈತೆ ಅಂತೀರಾ ಸರ್? ಇವತ್ತು ಏನಾಗಿದೆ ಅಂದರೆ ನಾವು ಕೆಲವು ಸರಿ ನಾವು ಇದನ್ನ ಹೇಳುವಾಗ ಇದನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿನ ನೀವು ಬ್ಯಾನ್ ಮಾಡಿ ಸರ್ ಅಂತ ಹೇಳ್ತಾರೆ. ಈಗ ಏನಾಗಿದೆ ಅಂದರೆ ನೀವು ಜನಸಾಮಾನ್ಯರು, ನಾವು ಪಾಲಿಸಿ ಮೇಕರ್ಸ್ ಅಲ್ಲ. ನಾವು ಅಷ್ಟೇ ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ನಾವು ಪ್ಲಾಸ್ಟಿಕ್ ಬಗ್ಗೆ ನಾವು ತಿಳುವಳಿಕೆ ಮಾಡಿಬಿಟ್ಟು ನಾವೇ ಮನೆಯಿಂದ ಒಂದು ಚೀಲ ತಗೊಂಡು ಹೋದರೆ ಅವ್ನು ಪ್ಲಾಸ್ಟಿಕ್ ಚೀಲ ಕೊಡೋಕ್ಕೆ ಬಂದರೂ ನನ್ನ ಮನೆಯಲ್ಲಿ ನನ್ನ ಬ್ಯಾಗ್ ಇದೆ, ನನ್ನಿಂದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮಲ್ಲೇ ನಾವು ಜಾಗೃತರಾದರೆ ಇದು ಖಂಡಿತ 100%ಗೆ 100% ನಾವು ಸಾಧನೆ ಮಾಡ್ಬೋದು. ನಾವು ಜಾಗೃತಿ ಆಗದೆ ಹೊರತು ಇದನ್ನು ತಪ್ಪನ್ನ ಬೇರೆಗೆ ನಾವು ಒರೆಸಿದರೆ ನಾವು ಇದೇ ರೀತಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಅದು ಹೇಳ್ತಾ ಹೇಳ್ತಾ ಹೇಳ್ತು ಒಂದಿನೆಲ್ಲ ಪರಿಸರ ಹಾಳು ಮಾಡಿ ಆಮೇಲೆ ನಾವು ಯೋಚನೆ ಮಾಡೋಕೆ ಹೋಗುತ್ತೆ ಎಷ್ಟು ಸುಂದರವಾಗಿತ್ತು ಪರಿಸರ ಎಲ್ಲ ಹಾಳು ಮಾಡಿಬಿಟ್ವಲ್ಲ ಅಂತ. ಆ ದಿನ ಹೋಗೋದಕ್ಕಿಂತ ಮುಂಚೆ ಇನ್ನೂ ಕಾಲ ಮಿಂಚಿಲ್ಲ, ನಾವೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ನಮ್ಮ ಈ ಸುಂದರವಾದ ವಸುಂಧರಿಗೆ ನಾವು ಕೊಡುಗೆ ಕೊಡ್ಬೋದು ಅಂತ ತಿಳಿಸ್ತಾ ನಾವೆಲ್ಲರೂ ಒಗ್ಗೂಡೋಣ ಈ ಕೆಲಸದಲ್ಲಿ ಅಂತ. ಈ ಜೀವ ವೈವಿಧ್ಯತೆ ವಿನಾಶಕ್ಕಿನ್ನೂ ಏನಾದರೂ ಬೇರೆ ಬೇರೆ ಕಾರಣಗಳಿದ್ದಾವೆ ಸರ್? ಇವತ್ತು ಏನಾಗಿದೆ ಅಂದರೆ ಭಾಳ ಜನ ರೈತ ಬಾಂಧವರು ಮಾನೋಕ್ರಾಪಿಂಗ್ ಅಂತಂದರೆ ಏಕ ಬೆಳೆ ಪದ್ಧತಿಗಳು ಬೆಳೀತಾ ಇದ್ದಾರೆ. ಏಕ ಬೆಳೆ ಪದ್ಧತಿ ಅಂದರೆ ಈಗ ಒಂದು ಊರಲ್ಲಿ ಒಂದು 100 ಎಕರೆ ಇತ್ತು ಅಂದರೆ ಒಂದೇ ರೀತಿ ಇರ್ತಕ್ಕಂಥ ಒಬ್ಬ ಜೋಳ ಹಾಕಿದ್ರೆ ಎಲ್ಲ ಜೋಳ ಹಾಕೋದು, ಆಮೇಲೆ ಸೂರ್ಯಕಾಂತಿ ಹಾಕಿದ್ರೆ ಎಲ್ಲ ಸೂರ್ಯಕಾಂತಿ ಹಾಕಿದ್ರು, ಎಲ್ಲ ಕಬ್ಬು ಹಾಕಿದ್ರೆ ಎಲ್ಲ ಕಬ್ಬು ಹಾಕಿದ್ರು. ಇತ್ತೀಚಿನಲ್ಲಿ ಗಮನಿಸ್ಬೋದು ಅಡಿಕೆ ರೇಟ್ ಜಾಸ್ತಿ ಆಗಿದ್ರಿಂದ ಎಲ್ಲಿ ನೋಡಿದ್ರಲ್ಲೂ ಬರೀ ಅಡಿಕೆ ಅಡಿಕೆ ಅಡಿಕೆ ಅಂತಾರೆ ವಿನಃ ನಾವು ಆ ಕ್ರಾಪ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಎಲ್ಲ ಬೆಳೆಗಳಿರಲಿ, ಎಲ್ಲ ಬೆಳೆಗಳಿದ್ದರೆ ಏನಾಗುತ್ತೆ ಅಂದರೆ ಎಲ್ಲ ರೀತಿ ಇರ್ತಕ್ಕಂಥ ಹೂಗಳು ಬಿಡ್ತವೆ, ಎಲ್ಲ ರೀತಿ ಹೂಗಳು ಬಿಟ್ಟಾಗ ಎಲ್ಲ ರೀತಿಯಂಥ ಜಿಟ್ಟೆಗಳನ್ನ ಆಕರ್ಷಣೆ ಮಾಡ್ತವೆ. ಎಲ್ಲ ರೀತಿ ಜಿಟ್ಟೆಗಳು ಆಕರ್ಷಣೆ ಮಾಡೋದ್ರಿಂದ ನಮಗೆ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗುತ್ತೆ. ಜೊತೆಯಲ್ಲಿ ಒಂದೇ ಕ್ರಾಪ್ ಇದ್ದಾಗ ಏನಾಗುತ್ತೆ ಅಂದರೆ ಯಾವುದಾದ್ರು ಒಂದು ರೋಗ ಬಂತು ಅಂದರೆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಬೆಳೆ ಸರ್ವನಾಶ ಆಗಿಬಿಡುತ್ತೆ. ಈಗ ಬೇರೆ ಬೇರೆ ಬೆಳೆ ಇತ್ತು ಅಂದರೆ ಆ ಬೆಳೆಗೆ ಅಲ್ಲೇ ಕಟ್ಟಾಗಿಬಿಡುತ್ತೆ, ಹತೋಟಿ ಸಿಗುತ್ತೆ. ಆ ಬೆಳೆ ಲಾಸ್ ಆಯಿತು ಅಂದರೆ ಇನ್ನೊಂದು 1/2 ಎಕರೆಯಲ್ಲಿ ಬೇರೆ ಬೆಳೆ ಇರುತ್ತೆ, ಅದರಲ್ಲಿ ಲಾಭ ಸಿಗುತ್ತೆ. ಇನ್ನೊಂದು 1/2 ಎಕರೆ ಇನ್ನೊಂದು ಬೆಳೆ ಇರುತ್ತೆ, ಅದರಲ್ಲಿ ಲಾಭ ಸಿಗುತ್ತೆ. ಹಾಗಾಗಿ ನಾವು ಯಾವ ಕಾರಣಕ್ಕೂ ಮಾನೋಕ್ರಾಪಿಂಗ್ ಅಂದರೆ ಏಕ ಬೆಳೆ ಪದ್ಧತಿಗೆ ಹೋಗಲೇಬಾರದು ನಾವು. ಆಮೇಲೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ಅಡಿಕೆ ತೋಟದ ಸುತ್ತಲೂ ಬೇರೆ ಯಾವ ಗಿಡ ಮರಗಳನ್ನ ಹಾಕ್ತಿಲ್ಲ. ಅಡಿಕೆನೇ ಬೇಕು, ಅಡಿಕೆನೇ ಬೇಕು. ಅಡಿಕೆ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನದಲ್ಲಿ ಲಾಭದಾಯಕವಾದ ಬೆಳೆ ಆಗಿರ್ಬೋದು, ಜೊತೆಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ಬೇಕಾದಂಥ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನ ಅವೆಲ್ಲ ಹಾಕಬೇಕು. ನಮ್ಮ ತೋಟ ಸುತ್ತ ಹಣ್ಣಿನ ಗಿಡಗಳು ಈಗ 80% ಅಡಿಕೆ ಇತ್ತು ಅಂದರೆ 20% ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನ ಹಾಕಿದಾಗ ಆ ಹಣ್ಣು ತಿನ್ನಲಿಕ್ಕೆ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ಬಂದ್ಬಿಟ್ಟು ಏನು ಮಾಡ್ತವೆ ಅಂದರೆ ಹಣ್ಣು ತಿನ್ನ ಜೊತೆಯಲ್ಲಿ ನಮಗೆ ಸಹಾಯ ಮಾಡಿಬಿಟ್ಟು ಇಕ್ಕೆ ಹಾಕ್ತವೆ. ಇಕ್ಕೆ ಹಾಕಿದ ಒಂದು ಪ್ರದೇಶದಲ್ಲಿ ಇಕ್ಕೆ ಹಾಕಿದ್ದು ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು 2-3 ಮೀಟ್ರ್ ಆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಉತ್ಪಾದನೆ ಆಗುತ್ತೆ. ಆ ಮಣ್ಣು ತಕ್ಕಂದು ನಮ್ಮ ಅಡಿಕೆ ಗಿಡಕ್ಕೆ ಹಾಕಿದರೆ ನಮ್ಮ ಇಳುವರಿ ಚೆನ್ನಾಗಾಗುತ್ತೆ. ಜೊತೆಯಲ್ಲಿ ಎಲ್ಲ ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿರೋದ್ರಿಂದ ಹಣ್ಣು ಸಿಗೋದ್ರಿಂದ ಅವು ಬಂದುಬಿಟ್ಟು ಪರಾಗಸ್ಪರ್ಶಲ್ಲಿ ಕ್ರಿಯೆ ಮಾಡ್ತವೆ. ಹಾಗಾಗಿ ನಾವು ಯಾವತ್ತಿಗೂ ಸ್ವಾರ್ಥಿಗಳಾಗಬಾರ್ದು. ಪ್ರಕೃತಿ ಜೊತೆಯಲ್ಲವಿದ್ದರೆ ನಾವು ನಮ್ಮ ಅಡಿಕೆ ತೋಟನೂ ಚೆನ್ನಾಗಿರುತ್ತೆ, ಎಲ್ಲ ಬೆಳೆಗಳ ವೈವಿಧ್ಯತೆಯೂ ಇರುತ್ತೆ, ನಮ್ಮ ಆದಾಯನೂ ಚೆನ್ನಾಗಿ ವೃದ್ಧಿಸ್ತತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಹೇಳ್ದಂಗೆ ಏಕ ಬೆಳೆ ಪದ್ಧತಿ, ಈಗ ಉದಾಹರಣೆಗೆ ಅಡಿಕೆನೇ ತಗೊಂಬಿಟ್ರೆ ಅಡಿಕೆ ಬೆಳೆಯ ಪ್ರದೇಶ ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗ್ತೈತೆ. ಈ ಕೃಷಿ ಇಲಾಖೆಯಲ್ಲಿ ಸಹ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಅಡಿಕೆ ಬೆಳೆಯಂಥ ರೈತರು ತುಂಬ ಪ್ರದೇಶಗಳಲ್ಲಿ ಅಡಿಕೆ ಬೆಳೀತಿದ್ದಾರೆ ಅಂತ. ಈ ಥರ ನಾವು ಒಂದೇ ಬೆಳೆಗಳು ಬೆಳೀತಾ ಹೋದಾಗ ಮುಂದೆ ಒಂದು ಆಹಾರ ಧಾನ್ಯಗಳ ಕೊರತೆಯಾಗಿ ಅದು ತುಂಬ ರೇಟಾಗಿ ಸಾಮಾನ್ಯ ಜೀವನಕ್ಕೂ ಸಾಕಷ್ಟು ತೊಂದರೆ ಆಗೋ ಸಾಧ್ಯತೆ ಇದೆ ಅಂತೀರಾ ಸರ್? ಖಂಡಿತ ಆಗುತ್ತೆ. ಯಾಕಂದರೆ ಯಾವುದೇ ನೀವು ಇತಿಹಾಸ ನೋಡಿದರೆ ಬೆಳೆಗಳು ಬೆಲೆ ಸ್ಥಿರವಾಗಿರಲ್ಲ, ಒಂದು 4-5 ವರ್ಷಕ್ಕೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಎಲ್ಲೇ ತನಕ ಇದು ಅರಿವು ಮುಟ್ಟಲ್ಲ ರೈತರಿಗೆ ಅಂದರೆ ಈಗ ನಾವು ಅಡಿಕೆ ಆಹಾರ ಬೆಳೆಯಲ್ಲ, ಅದು ಖಂಡಿತ ಇದು ವಾಣಿಜ್ಯ ಬೆಳೆ ಆಗೋದು, ಆಹಾರ ಬೆಳೆ ಅಲ್ಲ. ಆಹಾರ ಬೆಳೆ ನಮ್ಮ ಈಗ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅವರ ದೈನಂದಿನ ನಾವು ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸ್ಬೇಕು ಅಂದರೆ ನಮಗೆ ಆಹಾರ ಕೊಡಬೇಕು, ಶುದ್ಧವಾದ ಗಾಳಿ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು. ನಮ್ಮ ಬರೀ ದುಡ್ಡು ಕೊಡ್ತೀನಿ ನಿಮ್ಗೆ ಆಹಾರ ಕೊಡಲ್ಲ ಗಾಳಿ ಕೊಡಲ್ಲ ಅಂದರೆ ಆ ದುಡ್ಡೆಲ್ಲ ತಕ್ಕಂಡು ಏನು ಮಾಡಬೇಕಾಗುತ್ತೆ ಅಲ್ವಾ? ಹೆಚ್ಚಿಗೆ ನಾವು ಹೆಚ್ಚು ಆಹಾರ ಧಾನ್ಯಗಳ ಕಡೆ ನಾವು ಗಮನ ಕೊಡಬೇಕು. ಆಹಾರ ಧಾನ್ಯಗಳು ಯಾಕಂದರೆ ಪ್ರತಿನಿತ್ಯ ನಾವು ಊಟ ಮಾಡಲಿಕ್ಕೆ ಆಹಾರ ಬೇಕು. ಪ್ರತಿನಿತ್ಯ ನಾವು ಅಡಿಕೆನ ತಿನ್ನಲ್ಲ, ನಾವು ಅಡಿಕೆ ತಿಂತಕ್ಕಂಥ ಪ್ರಮಾಣ ತುಂಬ ಕಡಿಮೆ. ಹಾಗಾಗಿ ಅಡಿಕೆ ಬೇಡ ಅನ್ನಲ್ಲ, ಅಡಿಕೆಯ ಜೊತೆಯಲ್ಲಿ ಆಹಾರ ಧಾನ್ಯಗಳಿಗೆ ನಾವು ಉತ್ತೇಜನ ಕೊಡೋಣ. ನಮಗೆ ಒಂದು ಲಿಮಿಟ್ ಇರಬೇಕು, ಯಾವುದಕ್ಕೆ ಆದರೆ ಒಂದು ಮಿತಿ ಅಂತ ಇದ್ದರೆ ನಮ್ಮ ಪರಿಸರ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತದೆ. ಸರ್, ಇಷ್ಟೆಲ್ಲ ಹೇಳಿದ್ರಿ, ಈ ಜೀವ ವೈವಿಧ್ಯತೆ ವಿನಾಶಕ್ಕೆ ಸಾಕಷ್ಟು ಕಾರಣಗಳೆಲ್ಲ ತಿಳಿಸಿದ್ರಿ, ಹಾಗಿದ್ರೆ ಇದನ್ನ ಸಂರಕ್ಷಣೆ ಮಾಡ್ಬೇಕಂತ ಯಾವ ರೀತಿ ಕ್ರಮಗಳು ಅನುಸರಿಸ್ಬೇಕು ಅಂತ? ಈಗ ಇವನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅಂತ ಆದರೆ ನಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ ನಿಮ್ಗೆ ಗೊತ್ತಿರ್ಬೋದು. ಈ ಗೋಮಾಳ ಅಂತ ಇರ್ತವೆ, ಸ್ಕೂಲ್ ಕಾಂಪೌಂಡ್ಸ್ ಅಂತ ಇರ್ತದೆ, ಆಮೇಲೆ ಸಮುದಾಯ ಭವನಗಳಿರ್ತವೆ, ವಾಲ್ಮೀಕಿ ಭವನಗಳಿರ್ತವೆ. ಆ ಜಾಗದಲ್ಲಿ ಹೆಚ್ಚು ಹೆಚ್ಚು ವಿವಿಧ ಜಾತಿಯ ಸಸಿಗಳನ್ನ ನಾವು ವಾಲಂಟ್ರಿಯಾಗಿ ನೆಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಸರ್, ನಮ್ಮೂರಲ್ಲಿ ಜಾಗ ಇದೆ, ಇಲಾಖೆಯವರು ಗಿಡ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನೀವು ಅಲ್ಲಿಗೆ ಹೋಗಬೇಡಿ. ನಮಗೆ ಇಲ್ಲಂದರೆ ಬೇಸಿಗೆನಲ್ಲಿ ನಮ್ಮ ಪ್ರಕೃತಿನಲ್ಲಿ ನೇರಲ್ಲಿ ಬೀಜ ಸಿಗುತ್ತೆ, ಹಣ್ಣು ತಿಂತೀವಿ. ಹಣ್ಣು ಪಾಕೆಟ್ಸಲ್ಲಿ ಹಾಕಿದರೆ ಸಸಿ ಬರುತ್ತೆ. ಮಾವು ತಿಂತೀವಿ, ಮಾವು ಸಿಗುತ್ತೆ. ನಂತರ ಹಲಸು ಸಿಗುತ್ತೆ, ಬೇವು ಸಿಗುತ್ತೆ, ಹುಣಸೆ ಸಿಗುತ್ತೆ, ಆಮೇಲೆ ಹೆಲ್ಚಿ ಹಣ್ಣು ಸಿಗುತ್ತೆ, ಆಲ್ಮೋಸ್ಟ್ ಬೇಸಿಗೆನಲ್ಲಿ ನಿಂಬೆ ಹಣ್ಣು ತುಂಬ ಸಿಗುತ್ತೆ. ಈ ಹೇಳ್ತಕ್ಕಂಥ ಈ ಎಲ್ಲ ಒಂದು 5-6 ಜಾತಿಯ ಬೀಜಗಳನ್ನ ಕಲೆಕ್ಟ್ ಮಾಡುವ ನಿಮ್ಮ ಮನೇಲಿರ್ತಕ್ಕಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದರೆ 1-1.5 ತಿಂಗಳೊಳಗೆ 1.5 ಅಡಿ ತನಕ ಬರುತ್ತೆ. ಆ ಸಸಿನ ನೀವು ನಿಮ್ಮ ಊರಿನಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಹಾಕಿದರೆ ನೀವು ಯಾರ ಮೇಲೂ ಅವಲಂಬನೆ ಬೇಡ ಸಸಿ ಸಿಗಲಿಕ್ಕಿಲ್ಲ ಅಂತ. ಹಾಗಾಗಿ ನೀವು ಬೆಳೆಸಿದ ಸಸಿಗೆ ನಿಮಗೆ ತುಂಬ ಗೌರವ ಇರುತ್ತೆ. ಆ ರೀತಿಕ್ಕಂಥ ಜಾಗದಲ್ಲಿ ಗುರುತಿಸಿಬಿಟ್ಟು ಆ ಗಿಡಗಳನ್ನ ಹಾಕಿ. ನಂತರ ಇನ್ನೊಂದಂದರೆ ಕೆಲವರು ಹಳ್ಳಿ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇರುತ್ತೆ, ಆ ಅರಣ್ಯ ಪ್ರದೇಶಕ್ಕೆ ಏನು ಮಾಡ್ತೀವಿ ಅಂದರೆ ಈ ಮಳೆ ಬಂದ ತಕ್ಷಣ ಮತ್ತು ದನಗಳನ್ನೆಲ್ಲ ಬಿಟ್ಬಿಡ್ತೀವಿ. ದನಗಳು ಬಿಟ್ಟು ಕುರಿಗಳು ಬಿಟ್ಟಾಗ ಏನು ಮಾಡ್ತವೆ ಅಂದರೆ ನೀವು ಗೊತ್ತಿರ್ಬೋದು ಮೇಕೆಗಳು ಎಲ್ಲ ಟೆಂಡರ್ ಅಂದರೆ ತುದಿನಲ್ತಕ್ಕಂಥ ಆ ಬಳ್ಳಿಗಳಾಗಲಿ ಚಿಗುರು ತಿಂದುಬಿಟ್ರೆ 2-3 ವರ್ಷಗಳ ಕಾಲ ಆ ಗಿಡ ಬೆಳೆಯಲ್ಲ. ನಾವು ನಮ್ಮ ಹೊಲಕ್ಕೆ ನಾವು ಎಷ್ಟು ಕಾಳಜಿ ವಹಿಸ್ತೀವೋ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನ ನಾವು ಬಗ್ಗೆ ಕಾಳಜಿಸ್ಬಿಟ್ಟು ನಮ್ಮ ದನ ಕರುಗಳಾಗಲಿ ನಮ್ಮ ಕುರಿ ಮೇಕೆಗಳನ್ನಾಗಲಿ ಬಿಡಬಾರ್ದು. ಜೊತೆಯಲ್ಲಿ ಅರಣ್ಯಕ್ಕೆ ಬೆಂಕಿ ಬೀಳ್ತಾ ಇರುತ್ತೆ, ಬೆಂಕಿ ಹಾಕಲಿಕ್ಕೆ ಕಾರಣಗಳು 4 ಇದ್ದಾವೆ. ಯಾರ್ಯಾರು ಬೆಂಕಿ ಹಾಕ್ತಾರೆ ಅಂದರೆ ಈಗ ಕುರಿ ಕಾಯ್ತಕ್ಕಂಥವ್ರು, ನಮ್ಮ ಕುರಿಗೆ ಈ ವರ್ಷ ಬೆಂಕಿ ಹಾಕಿದರೆ ಮಳೆ ಬಿದ್ದಾಗ ತುಂಬ ಹುಲ್ ಬೆಳೀತತೆ, ಅದಕ್ಕೆ ನಮಗೆ ನಮ್ಮ ಕುರಿಗೆ ಒಳ್ಳೆಲ್ಲ ಚೆನ್ನಾಗಿ ಮೇಯಿಸ್ಬೋದು ಮಟ್ಟು ಅವನು ಕುರಿ ಕಾಯನ್ನು ಹಾಕ್ತಾನೆ ಬೆಂಕಿನ. ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಕೆಲವು ಪಂಗಡಗಳಿರ್ತವೆ, ಅವರು ಹಂಟ್ ಕಲೆಕ್ಟ್ ಮಾಡ್ತಿರ್ತಾರೆ. ಈಗ ಸೋಮೆ ಗಿಡ ಆಗಿರ್ಬೋದು, ಬೀಡಿ ಲೀಫ್ ಆಗಿರ್ಬೋದು, ಆಮೇಲೆ ಲಂಟನ ಆಗಿರ್ಬೋದು, ಆಮೇಲೆ ದಿಂಡ್ಗ, ಈ ಜಾತಿಯ ಗಿಡಗಳಿಗೆ ಸ್ವಲ್ಪ ಬಿಸಿ ಕೊಟ್ಟರೆ ಮಾತ್ರ ಹಂಟು ಜಾಸ್ತಿ ಬರುತ್ತೆ. ಈ ಹಂಟು ಅಥವಾ ಗೋಂದ್ ಕಲೆಕ್ಟ್ ಮಾಡ್ತಕ್ಕಂಥವ್ರು ಉದ್ದೇಶಪೂರ್ವಕವಾಗಿ ಅವರು ಬೆಂಕಿ ಹಾಕ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಬೇಟೆ ಆಡ್ತಕ್ಕಂಥವ್ರು ಬೆಂಕಿ ಹಾಕ್ತಾರೆ. ಇನ್ನೊಂದರೆ ಅರಣ್ಯ ಇಲಾಖೆ ಜೊತೆಯಲ್ಲಿ ಏನೋ ವೈಷಮ್ಯ ಇರುತ್ತೆ, ಆ ಇಲಾಖೆಗೆ ಆಮೇಲೆ ಆ ವ್ಯಕ್ತಿಗೆ ದ್ವೇಷ ತೀರಿಸ್ಕೊಳ್ಳೋಕೆ ಅವ್ರು ಹಾಕ್ತಾರೆ. ಕೆಲವು ಮೋಜು ಮಸ್ತಿಗೋಸ್ಕರ ಅಲ್ಲಿ ಕಾಡಲ್ಲಿ ಒಕ್ಕರೆ ಅಲ್ಲಿ ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ, ಅಲ್ಲಿ ಬೆಂಕಿ ಹಾಕಿಬಿಟ್ಟು ಬೆಂಕಿ ಕೆಡಿಸಂಗೆ ಬರ್ತಾರೆ. ಹೀಗಾಗಿ ಕಾಡಿಗೆ ಬೆಂಕಿ ಬೀಳಕ್ಕೆ ಇವೆಲ್ಲ ಕಾಣಿಸ್ತವೆ. ನಾವು ಕಾಡಿಗೆ ಈ ಕಾಡು ನಮ್ಮೆಲ್ಲರ ಸ್ವತ್ತು, ಅದನ್ನು ತಿಳ್ಕೊಂಬಿಟ್ಟು ಕಾಡು ಅರಣ್ಯ ಇಲಾಖೆಯ ಸ್ವತ್ತಲ್ಲ ನಮ್ಮ ಸ್ವತ್ತು, ಅದನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮನ್ನು ಕಾಪಾಡಿಕೊಳ್ತೈತೆ. ಜೊತೆಯಲ್ಲಿ ನಾವು ಅದನ್ನು ಕಾಡನ್ನ ನಾಶ ಮಾಡೋದ್ರಿಂದ ಆನೆಗಳು ಚಿರತೆಗಳೆಲ್ಲ ಬರ್ತಾವಲ್ಲ, ಅವುಗಳನ್ನ ಜಾಗಕ್ಕೆ ನಾವು ಹೋಗಿ ಬೇಲಿ ಹಾಕಿದ್ದರಿಂದ ಅವು ಬರ್ತಾ ಇದ್ದಾವೆ. ಹಾಗಾಗಿ ನಾವು ಕಾಡನ್ನ ಉಳಿಸೋಣ. ಈ ರೀತಿ ಜೀವ ವೈವಿಧ್ಯ ಸಂರಕ್ಷಣೆಗೆ ಪೂರ್ವದ ಕೆಲಸಗಳನ್ನ ನಮ್ಮ ಮನಸ್ಸಲ್ಲಿ ಎಷ್ಟು ಸಾಧ್ಯವಾದ ಅಷ್ಟು ಮಾಡೋಣ ಸರ್. ಸರ್, ಈ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಘ ಸಂಸ್ಥೆಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು, ಯಾವ ರೀತಿ ಒಂದು ಸಂರಕ್ಷಣಾ ಒಂದು ಕಾನೂನುಗಳನ್ನಾಗಿರ್ಬೋದು, ಬೇರೆ ಬೇರೆ ಏನೇನು ಇದು ಮಾಡಿದರೆ ಒಂದು ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ತೀರಾ ಸರ್? ಈ ಸಂರಕ್ಷಣಾ ವಿಧಾನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಹಂತದಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಅಂದ್ಬಿಟ್ಟು 7 ಜನ ಇರತಕ್ಕಂಥ ಸಮಿತಿಗಳನ್ನ ಮಾಡಿದ್ದಾರೆ. ಇದರಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರಗತಿಪರ ರೈತರು, ಚಿಂತಕರು, ನಾಟಿ ವೈದ್ಯರು, ಕುಶಲಕರ್ಮಿಗಳೆಲ್ಲ ಸೇರಿಬಿಟ್ಟು 7 ಜನ ಇರ್ತಾರೆ. ಇದರಲ್ಲಿ 2 ಜನ ಒಬ್ಬರು ಆ ಪಂಚಾಯತಿಯ ಸೆಕ್ರೆಟರಿ ಇರ್ತಾರೆ, ಆ ಪಂಚಾಯತಿಯ ಅಧ್ಯಕ್ಷರು ಅಂತ ಇರ್ತಾರೆ. ಈ ಸಮಿತಿಗಳು ಏನು ಮಾಡಬೇಕು ಅಂದರೆ ಆ ಹಳ್ಳಿನಲ್ಲಿರ್ತಕ್ಕಂಥ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಭೇದಗಳನ್ನ ಗುರುತಿಸ್ಬಿಟ್ಟು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಅವರೇ ಸಮಿತಿಯವರೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಪ್ಲಾಂಟಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಇದ್ರ ಬಗ್ಗೆ ಸಣ್ಣ ಸಣ್ಣ ತರಬೇತಿ ಮಾಡ್ತಕ್ಕಂಥದ್ದು, ಔಷಧಿ ಸಸ್ಯಗಳ ಬಗ್ಗೆ ಅವೇರ್ನೆಸ್ ಅಂದರೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಮಾಡ್ತಾಯಿದ್ದಾರೆ. ಮುಂದುವರೆದು ತಾಲೂಕು ಪಂಚಾಯತಿ ಲೆವೆಲಲ್ಲೂ ಇದೇ ರೀತಿ ಇರ್ತಕ್ಕಂಥ ಕಮಿಟಿಗಳನ್ನ ಮಾಡಿದ್ದಾರೆ, ತಾಲೂಕು ಪಂಚಾಯತಿ ಮಟ್ಟದ ಜೀವ ನಿರ್ವಹಣಾ ಸಮಿತಿಗಳು ಅಂತ, ಅದೇ ರೀತಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಸಮಿತಿಗಳನ್ನಂತ ಮಾಡಿದ್ದಾರೆ. ಇವ್ರ ಉದ್ದೇಶ ಏನು ಅಂದರೆ ಅಲ್ಲಿ ಸುತ್ತಮುತ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮವು, ಅದನ್ನು ಉಳಿಸ್ಬೇಕು, ಸುಸ್ಥಿರವಾಗಿ ಬೆಳೆಸಬೇಕು, ಬಳಸಬೇಕು, ಬೆಳೆಸಬೇಕು, ಇದು ಈ ಕಾನ್ಸೆಪ್ಟಿಂದ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಏನಂದರೆ ಈ ಎಲ್ಲ ಶಾಲೆಗಳು ಈಕೋ ಕ್ಲಬ್ಸ್ ಅಂತ ಮಾಡ್ತಿದ್ದಾರೆ. ಆ ಈಕೋ ಕ್ಲಬ್ಸ್ ಮುಖಾಂತರ ಪರಿಸರ ಮತ್ತು ಜೀವದೋಗ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನ ಟೀಚರ್ಸ್ಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಕೆಲವು ಸಂಘ ಸಂಸ್ಥೆಗಳು ಈಗ ಬ್ಯಾನರ್ಗಳನ್ನೆಲ್ಲ ಹಾಕಬೇಡಿ ಪ್ಲಾಸ್ಟಿಕ್ ಅಂತ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾಯಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಅವೇರ್ನೆಸ್ ಮಾಡ್ತಾರೆ. ಎರೆಹುಳು ಗೊಬ್ಬರನ ತಯಾರು ಮಾಡಿಬಿಟ್ಟು ನಮ್ಮ ಮಣ್ಣಿನ ಫಲವತ್ತತೆ ಬಗ್ಗೆನೂ ಹೇಳ್ತಾ ಇದ್ದಾರೆ. ಈ ರೀತಿಯಕ್ಕಂಥ ಸಂಘ ಸಂಸ್ಥೆಗಳು ಇಲಾಖೆಗಳು ಜೊತೆಯಲ್ಲಿ ಸುಮಾರು ಕೆಲಸ ಮಾಡ್ತವೆ. ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಈ ಕೆಲಸ ಕೇವಲ ಪೇಪರಲ್ಲ ಆಗೋದು, ನಾವೆಲ್ಲರೂ ನಮ್ಮ ಸ್ವ ಇಚ್ಛೆಯಿಂದ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ ನಮ್ಮ ಈ ಜೀವ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಳ್ಬೋದು. ಯಾಕಂದರೆ ದೇಶದಲ್ಲಿ 4 ಜೀವವೈದ್ಯ ತಾಣಗಳು ಅಂತ ನಾವು ಗುರುತಿದ್ವಿ. 4 ಜೀವವೈದ್ಯ ತಾಣಗಳಿರ್ತಕ್ಕಂಥ ಪ್ರಪಂಚದಲ್ಲಿ ಏಕೈಕ ರಾಷ್ಟ್ರ ನಮ್ಮ ಭಾರತ. ಬೇರೆ ದೇಶದಲ್ಲಿ ಒಂದಿರ್ಬೋದು, ಎರಡಿರ್ಬೋದು, ಮೂರಿರ್ಬೋದು, ಜೀವ ವಿವಿಧ ತಾಣ ಇರ್ಬೋದು, ನಾಲ್ಕು ಇರ್ತಕ್ಕಂಥ ತಾಣ, ಪ್ರಪಂಚದಲ್ಲಿ ಏಕೈಕ ದೇಶ ಅಂದರೆ ನಮ್ಮ ಭಾರತ. ಹಾಗಾಗಿ ಇಲ್ಲಿ ಹೆಚ್ಚು ಜೀವ ವೈವಿಧ್ಯತೆ ಅದನ್ನು ಸಮೀಕ್ಷೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ತೊಡಗಬೇಕು ಸರ್. ಸರ್, ಹಾಗಿದ್ರೆ ಕೊನೆಯದಾಗಿ ಈ ಕೃಷಿಯಲ್ಲಿ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ನಿಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಯಾವ್ಯಾವ ರೀತಿಯ ರೂಮ್ ಮೂಡಿಸಂಥ ಕಾರ್ಯಕ್ರಮಗಳಾಗಿ ಹಮ್ಮಿಕೊಳ್ತಾ ಇರುತ್ತೆ ಸರ್? ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯವು ಪ್ರಗತಿಪರ ರೈತರ ವೇದಿಕೆ ಅಂತ ಮಾಡ್ಕೊಂಬಿಟ್ಟು ಆ ಹಳ್ಳಿನಲ್ಲಿ ಈ ಕೃಷಿ ಜೊತೆಯಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳನ್ನ ಅಂದರೆ ಹೊಲದ ಬದಿನಲ್ಲಿ ನೆಡ್ತಕ್ಕಂಥದ್ದು, ಜೊತೆಯಲ್ಲಿ ಹಣ್ಣಿನ ಜಾತಿಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಕ್ಕಂಥದ್ದು, ಆ ವಿವಿಧ ಜಾತಿಯ ಸಸಿಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಾವು ಕೊಡ್ತಕ್ಕಂಥದ್ದು, ಅದರ ಉಪಯೋಗಿಡ್ತಕ್ಕಂಥದ್ದು ಮಾಡ್ತೀವಿ. ಆಮೇಲೆ 15 ದಿನಕ್ಕೊಂದ್ಸರಿ ಇಲ್ಲಿ ಎಲ್ಲ ಒಂದು 15-20 ಜನ ರೈತರು ಬರ್ತಾಯಿರ್ತಾರೆ, ಅವರು ಬೇರೆ ರೈತರಿಗೆ ಹೇಳ್ತಿರ್ತಾರೆ. ಬಂದಂಥ ರೈತರಿಗೆ ಕೃಷಿಯಲ್ಲಿ ಜೀವಿಗಳ ಪಾತ್ರವೇನು ಅಂದ್ಬಿಟ್ಟು ನಾವು ಒಂದು ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಅಂದರೆ ಇಲ್ಲೇ ಮಾಡ್ತಕ್ಕಂಥದ್ದು, ಎಕ್ಸಿಟ್ರೈನ್ ಅಲ್ಲೋಗಿ ಮಾಡ್ತಕ್ಕಂಥದ್ದು, ಈ ರೀತಿ ಎರಡು ಬಗೆಯ ಕಾರ್ಯಕ್ರಮಗಳು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಆಯ್ದ ಹಳ್ಳಿನಲ್ಲಿ ಮಾಡ್ತಾಯಿದೆ. ಕೆಲವು ಪತ್ರಿಕೆಗಳೆಲ್ಲ ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತೀವಿ. ಈ ರೀತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಸರ್. ಈ ಜೀವವೈದ್ಯತೆಯಲ್ಲಿ ನೀವು ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲ ಸಾಕಷ್ಟು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತವೆ. ನೀವು ಹೇಳಿದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಘ ಸಂಸ್ಥೆಗಳು ಸರ್ಕಾರಗಳು ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳು ರೂಪಿಸಿದ್ರು, ಕೊನೆಗೆ ಅರಿವು ಮೂಡ್ತಕ್ಕಂಥದ್ದು ಸಾಮಾನ್ಯ ಜನರಲ್ಲಿ. ಈ ಜನರು ಏನು ಮಾಡಬೇಕಾಗತ್ತೆ ಈ ಒಂದು ಜೀವವೈವಿಧ್ಯತೆಯ ಸಂರಕ್ಷಣೆಯಲ್ಲಿ? ಈ ಜನರು ಏನು ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ಸ್ಥಳೀಯವಾಗಿರ್ತಕ್ಕಂಥ ಪ್ರಭೇದಗಳನ್ನ ಅವ್ರು ಬೆಳೆಸ್ಬೇಕು. ಸ್ಥಳೀಯವಾಗಿರ್ತಕ್ಕಂಥ ಈಗ ರಾಗಿನಲ್ಲಿ ಒಂದು 20 ಜಾತಿ ತಳಿಗಳಿದ್ದಾವೆ, ಅವನ್ನ ಆ ರೀತಿ ತಳಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಗೋ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆಮೇಲೆ ಬೇಲಿ ಸಾಲಲ್ಲಿ ತುಂಬ ಔಷಧಿಗಳಿರ್ತವೆ ಅವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಜನಸಾಮಾನ್ಯವ್ರು ಹೇಳ್ತಕ್ಕಂಥದ್ದು, ಅವ್ರ ಹೊಲದಲ್ಲಿ ಅವರು ತಾಕೊಳ್ ಮಾಡಿದಾಗ ಖಂಡಿತ ಸಂರಕ್ಷಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ರೈತರು ಸುಮಾರು ರೈತರು ಅವನ್ನೆಲ್ಲ ಅಳವಡಿಸ್ಕೊಂಡು ಮಾಡ್ತಿದ್ದಾರೆ ಸರ್ ಇತ್ತೀಚೆಗೆ. ಸರ್, ಈ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಬಗ್ಗೆ ನಿಮ್ಮ ಹೆಚ್ಚಿನ ಮಾಹಿತಿ ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ನನ್ನ ಸಂಪರ್ಕ ಮಾಡಬೇಕು ಅಂದರೆ ನನ್ನ ಮೊಬೈಲ್ ಸಂಖ್ಯೆ 9448154608, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಖಂಡಿತ ಹೆಚ್ಚಿನ ವಿಷಯ ತಿಳಿಸ್ತೀನಿ. ಇನ್ನು ನಿಮ್ಮ ಹಳ್ಳಿಗೆ ಬಂದುಬಿಟ್ಟು ನಾವೆಲ್ಲ ರೈತರು ಸೇರಿಕೊಳ್ತೀವಿ ಸರ್, ಇದ್ರ ಬಗ್ಗೆ ನೀವು ಪ್ರವಚನ ನೀಡಿ ಉಪನ್ಯಾಸ ನೀಡಿದರೆ ಖಂಡಿತ ನಾವು ನಮ್ಮ ಯೂನಿವರ್ಸಿಟಿ ಸಿದ್ಧವಾಗಿರುತ್ತೆ. ಈ ರೀತಿ ನಮ್ಮ ಸಂಪರ್ಕ ಮಾಡ್ಬೋದು ಸರ್. ರೈತ ಬಂದವರೇ, ಇದು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾಂಶ್ ಸಂಸರ್ ಅವರ ಮೊಬೈಲ್ ಸಂಖ್ಯೆ 9444581548. ಬಹಳ ಸಂತೋಷ ಸರ್, ಇದುವರೆಗೂ ಈ ಕೃಷಿಯಲ್ಲಿ ಜೀವ ವೈವಿಧ್ಯತೆಯ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಕೃಷಿಯಲ್ಲಿ ಜೀವ ವೈವಿಧ್ಯತೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುದರ್ಶನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫೆಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೆ ನವ ವಿಕಾಸ್ ಕೆ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ ರಾಷ್ಟ್ರಧ್ವಜ ತಿರಂಗಾ. ಆಯ್ಯೆ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯ್ಯೆ ಹರ್ ಘರ್ ಫಹರಾಯೆ ತಿರಂಗಾ. ಇದೀಗ ಕೆ ಯುವರಾಜ್ ಹಾಡಿರುವ ಒಂದು ಜನಪದ ಗೀತೆ. ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೆ ನೀ ನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ. ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟಿಲಾದೆ ಕುದುರೆಯಾದಿ ಕಟ್ಟಿದ ಕಣಜವಾದೆ ಸತ್ತವಗೆ ಚಟ್ಟವಾದೆ. ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ಇದೀಗ ಮತ್ತೊಂದು ಜನಪದ ಗೀತೆ ಕೇಳೋಣ. ಪುರಂದರದಾಸರ ಕೃತಿ ಇದು.